ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ, ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ, ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ, ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಕಣ್ಣಿನ ಅಕ್ಷಿಪಟಲದ ಕಾಯಿಲೆಗಳು. ಈ ವಿಷಯದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಟ್ಟು ನಂತರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ನಮ್ಮ ನಿಲಯಕ್ಕೆ ಬಂದಿದ್ದಾರೆ ಡಾಕ್ಟರ್ ವಿಶಾಲಾಕ್ಷಿಯವರು. ಡಾಕ್ಟರ್ ವಿಶಾಲಾಕ್ಷಿಯವರು ಧಾರವಾಡದ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ನೇತ್ರ ಚಿಕಿತ್ಸಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಕೇಳುಗರೆ, ಡಾಕ್ಟರ್ ವಿಶಾಲಾಕ್ಷಿ ಅವರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡಬೇಕು ಅಂದರೆ, ಡಾಕ್ಟರ್ ವಿಶಾಲಾಕ್ಷಿಯವರು ಮೂಲತಃ ಹುಬ್ಬಳ್ಳಿಯವರು. ಇವರು ತಮ್ಮ MBBS ಪದವಿಯನ್ನು 2008 ಮತ್ತು MS ಸ್ನಾತಕೋತ್ತರ ಪದವಿಯನ್ನು 2012 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ವಿಜಯನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬಳ್ಳಾರಿ ಇಲ್ಲೇ ಪಡ್ಕೊಂಡ್ರು. ತದನಂತರ ಫೆಲೋಶಿಪ್ಪನ್ನು ರೆಟಿನಾ ವಿಷಯದ ಮೇಲೆ 2014 ಅರವಿಂದ್ ಕಣ್ಣಿನ ಆಸ್ಪತ್ರೆ ಕೊಯಮತ್ತೂರು ಇಲ್ಲಿ ಅವರು ಪೂರೈಸಿದ್ದಾರೆ. ಈ ಮೊದಲು ಡಾಕ್ಟರ್ ವಿಶಾಲಾಕ್ಷಿಯವರು ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಕಾಲೇಜು ಬಾಗಲಕೋಟೆಯಲ್ಲಿ 3 ಕಾಲ ಹಾಗೂ ವಾಸನ್ ಕಣ್ಣಿನ ಆಸ್ಪತ್ರೆಯಲ್ಲಿ 1.5 ಕಾಲ ಸೇವೆಯನ್ನು ಸಲ್ಲಿಸಿದ ಅನುಭವ ಇವರಿಗಿದೆ. 2019 ಎಸ್ಡಿಎಂ ವೈದ್ಯಕೀಯ ವಿದ್ಯಾಲಯ ಮತ್ತು ಆಸ್ಪತ್ರೆಯ ನೇತ್ರ ಚಿಕಿತ್ಸಾ ವಿಭಾಗಕ್ಕೆ ಸೇರಿದ ಇವರು ಕಳೆದ 5 ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕೇಳುಗರೆ, ನಿಮ್ಮೆಲ್ಲರ ಪರವಾಗಿ ನಾನು ಡಾಕ್ಟರ್ ವಿಶಾಲಾಕ್ಷಿಯವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ ವಿಶಾಲಾಕ್ಷಿಯವರು. ನಮಸ್ಕಾರ. ಕೇಳುಗರೆ, ಮೊದಲು ಡಾಕ್ಟರ್ ವಿಶಾಲಾಕ್ಷಿಯವರು ಕಣ್ಣಿನ ಅಕ್ಷಿಪಟಲದ ಕಾಯಿಲೆಗಳು ಈ ವಿಷಯದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾರೆ, ನಂತರ ನಿಮ್ಮ ಕರೆಗಳನ್ನು ನಾವು ಸ್ವೀಕರಿಸ್ತೀವಿ. ನಮಸ್ಕಾರ. September 24 ವಿಶ್ವ ರೆಟಿನಾ ದಿನವನ್ನು ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ನಾನು ಕೆಲವು ಸಾಮಾನ್ಯ ರೆಟಿನಾ ಕಾಯಿಲೆಗಳ ಬಗ್ಗೆ ಮಾತನಾಡಲು ಅವಕಾಶವನ್ನು ತೆಗೆದುಕೊಳ್ಳುತ್ತೇನೆ. ಮೊದಲನೇದಾಗಿ, ಈ ರೆಟಿನಾ ಅಂದರೆ ಏನು? ಈ ರೆಟಿನಾವನ್ನು ಕನ್ನಡದಲ್ಲಿ ನಾವು ಅಕ್ಷಿಪಟಲ ಅಂತ ಕರೀತೇವೆ. ಇದು ಕಣ್ಣಿನ ಒಳಗಿನ ಪದರದಂತಹ ಒಂದು ಅಂಗಾಂಶ. ಉತ್ತಮ ದೃಷ್ಟಿಗೆ ಇದು ಬಹಳ ಅವಶ್ಯವಾದದ್ದು. ಶರೀರದಲ್ಲಿ ಸಕ್ಕರೆ ಕಾಯಿಲೆ, ಹೈ ಬ್ಲಡ್ ಪ್ರೆಷರ್ ಅಥವಾ ರಕ್ತಹೀನತೆ ಅಂದರೆ ಅನೀಮಿಯಾ, ಏನಾದರೂ ಸೋಂಕು ಇತ್ಯಾದಿ ಇದ್ದಲ್ಲಿ ನಾವು ಅಕ್ಷಿಪಟಲದಲ್ಲಿ ಬದಲಾವಣೆಗಳನ್ನು ಕಾಣಬಹುದು. ಇದಕ್ಕಾಗಿ ಕಣ್ಣಿನ ರೆಟಿನಾ ಪರೀಕ್ಷೆ ಮಾಡಿಸ್ಕೊಳ್ಳೋದು ಅತಿ ಅಗತ್ಯವಿರುತ್ತದೆ. ಈಗ ರೆಟಿನಾ ಕಾಯಿಲೆಗಳಲ್ಲಿ ಕಂಡುಬರುವ ಲಕ್ಷಣಗಳು ಏನು ಅಂತ ನಾವು ತಿಳಿದುಕೊಳ್ಳೋಣ. ಮೊದಲನೇದು ದೃಷ್ಟಿ ಮಂಜಾಗುವುದು. ಇದು ಇದ್ದಕ್ಕಿದ್ದಾಗೆ ಆಗಬಹುದು ಅಥವಾ ಕ್ರಮೇಣ ಇರಬಹುದು. ಕಣ್ಣಿನ ಮುಂದೆ ಕಪ್ಪು, ಬೂದು ಅಥವಾ ಬಿಳಿ ಚುಕ್ಕಿಗಳು, ಇದು ಕಾಣಿಸೋದನ್ನು ನಾವು ಫ್ಲೋಟರ್ಸ್ ಅಂತ ಕರಿತೇವೆ. ಕಣ್ಣು ಮುಂದೆ ಮಿಂಚಿನಂಥ ಬೆಳಕು ಕಾಣಿಸುವುದನ್ನು ನಾವು ಫ್ಲ್ಯಾಶಸ್ ಆಫ್ ಲೈಟ್ ಅಂತ ಕರೆಯುತ್ತೇವೆ. ಇದು ಒಂದು ಲಕ್ಷಣ ರೆಟಿನಾ ಕಾಯಿಲೆದು. ಕೆಲವೊಮ್ಮೆ ಆರಂಭಿಕ ಹಂತದಲ್ಲಿ ರೆಟಿನಾ ಕಾಯಿಲೆಗಳು ಲಕ್ಷಣರಹಿತ ಕೂಡ ಇರಬಹುದು. ಲಕ್ಷಣಗಳನ್ನು ಈಗ ತಿಳಿದ ನಂತರ ನಾವು ಸಾಮಾನ್ಯ ಕಾಮನ್ ರೆಟಿನಾ ಕಾಯಿಲೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದು ಡಯಾಬಿಟಿಕ್ ರೆಟಿನೋಪತಿ. ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಏನಂತೀವಿ, ಇದ್ದ ರೋಗಿಗಳಲ್ಲಿ ರೆಟಿನಾನಲ್ಲಿ ಕಂಡುಬರುವ ಬದಲಾವಣೆಗಳನ್ನು ನಾವು ಡಯಾಬಿಟಿಕ್ ರೆಟಿನೋಪತಿ ಅಂತ ಕರಿತೇವೆ. ಹೆಚ್ಚಿನ ಅವಧಿಯ ಮಧುಮೇಹ ಕಾಯಿಲೆ ಅಥವಾ ಸಕ್ಕರೆ ನಿಯಂತ್ರಣ ಇರದಿದ್ದಲ್ಲಿ ಅಂದರೆ ಪುವರ್ ಕಂಟ್ರೋಲ್, ಜೊತೆಗೆ ಶುಗರ್ ಜೊತೆಗೆ ಹೈ ಬಿ ಪಿ ಇದ್ದಲ್ಲಿ ಹಾಗೂ ಕಿಡ್ನಿ ತೊಂದರೆ ಇದ್ದಲ್ಲಿ ಇತ್ಯಾದಿ ಇದ್ದಲ್ಲಿ ಡಯಾಬಿಟಿಕ್ ರೆಟಿನೋಪತಿಗೆ ಅಪಾಯಕಾರಿ ಅಂಶಗಳು ಅಂದರೆ ರಿಸ್ಕ್ ಫ್ಯಾಕ್ಟರ್ಸ್. ಈ ಕಾಯಿಲೆಯ ರೋಗ ಲಕ್ಷಣಗಳು ಏನಂದರೆ ಕಣ್ಣು ಮಂಜಾಗುವುದು, ಫ್ಲೋಟರ್ಸ್ ಕಾಣಿಸ್ಕೊಳ್ಳೋದು ಮತ್ತು ಕೆಲವೊಮ್ಮೆ ಪೇಷಂಟಿಗೆ ಲಕ್ಷಣ ಇರುವುದಿಲ್ಲ. ಡಯಾಬಿಟಿಕ್ ರೆಟಿನೋಪತಿಯನ್ನು ನಾವು ನಾನ್ ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಹಾಗೂ ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಅಂತ ವರ್ಗೀಕರಿಸುತ್ತೇವೆ. ಈ ನಾನ್ ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಹೊಂದಿರುವ ಸಂದರ್ಭದಲ್ಲಿ ರೋಗಿಗೆ ಕಣ್ಣಿನ ಲಕ್ಷಣಗಳು ಇರುವುದಿಲ್ಲ. ಸಕ್ಕರೆ ನಿಯಂತ್ರಣ ಮತ್ತು ನಿಯಮಿತ ಅನುಸರಣೆ ಅಂದರೆ ಫಾಲೋಅಪ್ ಅಗತ್ಯವಿರುತ್ತದೆ. ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ರೋಗಿಗಳಿಗೆ ಫ್ಲೋಟರ್ಸ್ ಅಥವಾ ದೃಷ್ಟಿದೋಷ ಉಂಟಾಗಬಹುದು. ಈ ಹಂತದಲ್ಲಿ ಕಣ್ಣಲ್ಲಿ ರಕ್ತಸ್ರಾವ ಆಗಿ ಇದ್ದಕ್ಕಿದ್ದ ಹಾಗೆ ಕಣ್ಣು ಮಂಜಾಗಬಹುದು. ಈ ಹಂತಕ್ಕೆ ಟ್ರೀಟ್ಮೆಂಟ್ ಅಂದರೆ ಚಿಕಿತ್ಸೆ ಲೇಸರ್ ಅಂತ ನಾವು ಮಾಡ್ತೇವೆ. ಹೆಚ್ಚಿನ ಪ್ರಮಾಣದ ಕಾಯಿಲೆ ಇದ್ದಲ್ಲಿ ವಿಟ್ರೆಕ್ಟೆಮಿ ಎಂಬ ಕಣ್ಣಿನ ಅಕ್ಷಿಪಟಲದ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಬಹುದು. ಸೂಕ್ತ ಚಿಕಿತ್ಸೆಯನ್ನು ಸಕಾಲದಲ್ಲಿ ಮಾಡಿಸಬೇಕು, ಇಲ್ಲದಿದ್ದರೆ ಕುರುಡುತನ ಆಗುವ ಸಂಭಾವನೆ ಇರುತ್ತದೆ. ಇನ್ನೊಂದು ಮುಖ್ಯವಾದ ಬದಲಾವಣೆಯನ್ನು ನಾವು ರೆಟಿನಾನಲ್ಲಿ ನೋಡಬಹುದು. ಇದು ಡಯಾಬಿಟಿಕ್ ಮ್ಯಾಕ್ಯುಲರ್ ಎಡಿಮಾ ಅಂದರೆ ಅಕ್ಷಿಪಟಲದ ಬಾವು. ಇದನ್ನು ನಾವು ಡಯಾಬಿಟಿಕ್ ರೆಟಿನೋಪತಿಯ ಯಾವುದೇ ಹಂತದಲ್ಲಿ ಕೂಡ ನೋಡಬಹುದು. ಇದರಿಂದ ಕಣ್ಣು ಮಸುಕು ಆಗುತ್ತವೆ. ಈ ತೊಂದರೆ ಇದ್ದಲ್ಲಿ ಕಣ್ಣಿಗೆ ಇಂಜೆಕ್ಷನ್ ಅಂದರೆ ಚುಚ್ಚುಮದ್ದು ಕಣ್ಣಿಗೆ ಡೈರೆಕ್ಟಾಗಿ ನಾವು ಕೊಡ್ತೇವೆ. ದೃಷ್ಟಿಯನ್ನು ಕಾಪಾಡಲು ಪದೇ ಪದೇ ಇಂಜೆಕ್ಷನ್ ಬೇಕಾಗಬಹುದು. ಡಯಾಬಿಟಿಕ್ ರೆಟಿನೋಪತಿ ಹಾಗೂ ಇದರಿಂದ ಆಗುವ ಕುರುಡುತನವನ್ನು ತಡೆಗಟ್ಟುವುದು ಹೇಗೆ? ಸಕ್ಕರೆ ನಿಯಂತ್ರಣ ಅಂದರೆ ಶುಗರ್ ಕಂಟ್ರೋಲ್, ನಿಯಮಿತವಾಗಿ ಕಣ್ಣಿನ ಪರೀಕ್ಷೆ ಹಾಗೂ ಸಕಾಲದಲ್ಲಿ ಚಿಕಿತ್ಸೆಯಿಂದ ನಾವು ಡಯಾಬಿಟಿಕ್ ರೆಟಿನೋಪತಿ ಹಾಗೂ ದೃಷ್ಟಿ ಮೇಲೆ ಇದರ ದುಷ್ಪರಿಣಾಮಗಳನ್ನು ತಡೆಗಟ್ಟಬಹುದು. ಡಯಾಬಿಟಿಕ್ ರೆಟಿನೋಪತಿ ಈಗ ನಾವು ತಿಳಿದುಕೊಂಡ್ವಿ. ಈಗ ನಾನು ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಬಗ್ಗೆ ಹೇಳ್ತೇನೆ. ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಅಂದರೆ ವಯಸ್ಸಿಗೆ ಸಂಬಂಧಿಸಿದ ಅಕ್ಷಿಪಟಲದ ಕಾಯಿಲೆ. ಈ ಕಾಯಿಲೆ ವೃದ್ಧಾಪ್ಯದ ಕಾಯಿಲೆ. ಇದರಿಂದ ವಸ್ತುಗಳು ಅಂಕುಡೊಂಕಾಗಿ ಕಾಣುವುದು, ದೃಷ್ಟಿ ಮಸುಕು ಆಗುವುದು ಅಥವಾ ಕುರುಡುತನ ಕೂಡ ಆಗಬಹುದು. ಈ ಕಾಯಿಲೆಯನ್ನು ನಾವು ಡ್ರೈ ಮತ್ತು ವೆಟ್ ಅಂತ ವರ್ಗೀಕರಿಸುತ್ತೇವೆ. ಡ್ರೈ ವೆರೈಟಿ ಇದ್ದಲ್ಲಿ ನಾವು ಮಾತ್ರೆಗಳಿಂದ ಅದನ್ನು ನಿಯಂತ್ರಣ ಮಾಡ್ತೇವೆ. ಬಟ್ ವೆಟ್ ವೆರೈಟಿ ಇದ್ದಲ್ಲಿ ಕಣ್ಣಿಗೆ ಮತ್ತೆ ಚುಚ್ಚುಮದ್ದು ಬೇಕಾಗುತ್ತೆ. ದೃಷ್ಟಿ ಕಾಪಾಡಲು ಪದೇ ಪದೇ ತಿಂಗಳ ತಿಂಗಳ ಚುಚ್ಚುಮದ್ದು ಬೇಕಾಗಬಹುದು. ನಮ್ಮ ಮುಂದಿನ ವಿಷಯ ರೆಟಿನಲ್ ಡಿಟ್ಯಾಚ್ಮೆಂಟ್ ಎಂದರೆ ರೆಟಿನಾ ಅಕ್ಷಿಪಟಲ ಸರ್ಕೊಳ್ಳೋದು ಅಥವಾ ಬೇರ್ಪಡುವುದು. ಈ ತೊಂದರೆ ಇದ್ದಲ್ಲಿ ರೋಗಿಗಳಿಗೆ ದೃಷ್ಟಿ ಇದ್ದಕ್ಕಿದ್ದ ಹಾಗೆ ಮಂಜಾಗುತ್ತೆ, ಫ್ಲೋಟರ್ಸ್ ಅಥವಾ ಫ್ಲ್ಯಾಷಸ್ ಕಂಡುಬರಬಹುದು. ರೆಟಿನಲ್ ಡಿಟ್ಯಾಚ್ಮೆಂಟ್ಗೆ ಅಪಾಯಕಾರಿ ಅಂಶಗಳು ಅಂದರೆ ರಿಸ್ಕ್ ಫ್ಯಾಕ್ಟರ್ಸ್ ಏನಂದರೆ ಮಯೋಪಿಯಾ ಅಂದರೆ ಚಶ್ಮಾ ನಂಬರು ಅದು -6 ಹೆಚ್ಚಿದ್ದಲ್ಲಿ, ಅಥವಾ ಕಣ್ಣಿನ ಅಕ್ಷಿಪಟಲದಲ್ಲಿ ತೂತುಗಳಿದ್ದರೆ ಅಥವಾ ಕಣ್ಣಿಗೆ ಏನಾದರೂ ಪೆಟ್ಟು ಬಿದ್ದರೆ ಈ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗಬಹುದು. ಶಸ್ತ್ರಚಿಕಿತ್ಸೆಯಿಂದ ಅಂದರೆ ಸರ್ಜರಿ ಮಾಡಿ ನಾವು ಈ ಕಾಯಿಲೆಯನ್ನು ಸರಿಪಡಿಸಬಹುದು. ಕಣ್ಣಿನ ಅಕ್ಷಿಪಟಲದಲ್ಲಿ ಒಮ್ಮೊಮ್ಮೆ ತೂತುಗಳು ಅಥವಾ ವೀಕ್ ಪಾಯಿಂಟ್ ಕಂಡುಬರ್ತಾವೆ. ಹೀಗಿದ್ದಾಗ ಲೇಸರ್ ಟ್ರೀಟ್ಮೆಂಟ್ ಮಾಡಿ ನಾವು ರೆಟಿನಲ್ ಡಿಟ್ಯಾಚ್ಮೆಂಟ್ನ ತಡೆಗಟ್ಟಬಹುದು. ಕಣ್ಣಿನ ಒಳಗೆ ರಕ್ತಸ್ರಾವ ಆಗೋದು ಅಂದರೆ ವಿಟ್ರಿಯಸ್ ಹೆಮರೇಜ್ ಇನ್ನೊಂದು ಕಾಯಿಲೆ ನಾವು ನೋಡ್ತೇವೆ ಇದನ್ನ ರೆಟಿನಾ ಕಂಡೀಷನ್ನಲ್ಲಿ. ಡಯಾಬಿಟಿಕ್ ರೆಟಿನೋಪತಿ ಇದ್ದಲ್ಲಿ ಅಥವಾ ಕಣ್ಣಿನ ಅಕ್ಷಿಪಟಲದ ರಕ್ತನಾಳ ಬ್ಲಾಕ್ ಅಂದರೆ ಬಂದ್ ಆದಲ್ಲಿ, ಕಣ್ಣಿಗೆ ಪೆಟ್ಟು ಬಿದ್ದರೆ, ವ್ಯಾಸ್ಕ್ಯುಲೈಟಿಸ್ ಎಂಬ ಕಾಯಿಲೆ ಇದ್ದಲ್ಲಿ, ರಕ್ತಹೀನತೆ ಅನೀಮಿಯಾ ಇದ್ದಲ್ಲಿ ಅಥವಾ ಬೇರೆ ಯಾವುದರ ಶರೀರದಲ್ಲಿ ತೊಂದರೆ ಇದ್ದಲ್ಲಿ ಕಣ್ಣಿನೊಳಗೆ ರಕ್ತಸ್ರಾವ ಆಗಬಹುದು. ಈ ತೊಂದರೆಯನ್ನು ನಾವು ಲೇಸರ್ ಅಂತ ಟ್ರೀಟ್ಮೆಂಟ್ ಮಾಡಿ ಸರಿಪಡಿಸ್ತೇವೆ. ಹೆಚ್ಚಿನ ಪರಿಮಾಣದ ಇದು ರಕ್ತಸ್ರಾವ ಇದ್ದಲ್ಲಿ ಶಸ್ತ್ರಚಿಕಿತ್ಸೆ ಬೇಕಾಗುತ್ತೆ. ಸಾಮಾನ್ಯ ರೆಟಿನಾ ಕಾಯಿಲೆಗಳ ಬಗ್ಗೆ ಈಗ ನಾನು ಮಾತಾಡಿದ್ದೇನೆ. ಈಗ ಅಕ್ಷಿಪಟಲದ ಕಾಯಿಲೆಗಳನ್ನು ಕಂಡುಹಿಡಿಯೋದು ಹೇಗೆ ಅಂತ ನಾನು ಹೇಳ್ತೇನೆ. ಕಣ್ಣಿಗೆ ಔಷಧಿ ಹಾಕಿ ರೆಟಿನಾ ಪರೀಕ್ಷೆಯನ್ನು ಮಾಡಬೇಕಾಗತ್ತೆ. ಕಣ್ಣಿನ ಅಕ್ಷಿಪಟಲದ ಬಾವು ಗುರುತಿಸಲು OCT ಸ್ಕ್ಯಾನ್, ಅಕ್ಷಿಪಟಲದ ಸ್ಥಿತಿ ತಿಳಿಯಲು ಅಲ್ಟ್ರಾಸೌಂಡ್ ಹಾಗೂ ರಕ್ತನಾಳಗಳ ಆರೋಗ್ಯವನ್ನು ತಿಳಿಯಲು ಫ್ಲೋರೆಸಿಯನ್ ಆಂಜಿಯೋಗ್ರಾಮ್ ಅಂತ ಟೆಸ್ಟ್ ಮಾಡ್ತೇವೆ. ಬರೇ ಚಶ್ಮಾ ನಂಬರ್ ಪರೀಕ್ಷೆಯಿಂದ ರೆಟಿನಾನಲ್ಲಿ ಇರುವ ತೊಂದರೆ ಗೊತ್ತಾಗುವುದಿಲ್ಲ. ಕಣ್ಣಿನ ತಜ್ಞ ವೈದ್ಯರಿಂದ ಅಕ್ಷಿಪಟಲದ ಪರೀಕ್ಷೆ ಅಗತ್ಯ ಮಾಡಿಸಬೇಕು. ಇಂದಿನ ವಿಷಯದಿಂದ ನಾವು ತಿಳಿದ ಮುಖ್ಯ ಅಂಶಗಳು, ಟೇಕ್ ಹೋಮ್ ಮೆಸೇಜಸ್ ಅಂದರೆ ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆ, ಹೈ ಬ್ಲಡ್ ಪ್ರೆಷರ್, ಅನೀಮಿಯಾ ಇತ್ಯಾದಿ ಇದ್ದಲ್ಲಿ ಕಣ್ಣಿನ ಅಕ್ಷಿಪಟಲದ ಪರೀಕ್ಷೆ ತಜ್ಞ ವೈದ್ಯರಿಂದ ಮಾಡಿಸ್ಕೊಳ್ಳಬೇಕು. ಕಣ್ಣಿನ ಮುಂದೆ ಫ್ಲೋಟರ್ಸ್ ಅಥವಾ ಫ್ಲ್ಯಾಷಸ್ ಅಂದರೆ ಕಪ್ಪು ಚುಕ್ಕಿಗಳು ಓಡಾಡೋದು, ಬೆಳಕಿನ ಮಿಂಚು ಕಂಡ್ರೆ, ದೃಷ್ಟಿ ದೋಷ ಬಂದರೆ ಅಕ್ಷಿಪಟಲದ ಪರೀಕ್ಷೆಯನ್ನು ಖಂಡಿತವಾಗ್ಲೂ ಮಾಡಿಸ್ಕೋಬೇಕು. ರೆಟಿನಾ ತೊಂದರೆ ಇದ್ದಲ್ಲಿ ಸಕಾಲದಲ್ಲಿ ಸೂಕ್ತ ಚಿಕಿತ್ಸೆ ಮಾಡಿಸ್ಕೋಬೇಕು. ಇದರಿಂದ ನಾವು ದೃಷ್ಟಿಯನ್ನು ಕಾಪಾಡ್ಕೋಬಹುದು. ಧನ್ಯವಾದಗಳು ಡಾಕ್ಟರ್ ವಿಶಾಲಕ್ಷಿಯವರೇ. ಕಣ್ಣಿನ ಅಕ್ಷಿಪಟಲದ ಕಾಯಿಲೆಗಳು ಈ ಕುರಿತಾಗೆ ಸಾಕಷ್ಟು ವಿವರವಾದ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ನೀಡಿದ್ದೀರಿ. ಈಗ ಒಂದೊಂದು ಕರೆಗಳನ್ನು ನಾವು ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ, ಯಾರು ಮಾತಾಡೋದು? ನಮಸ್ತೆ ಮೇಡಮ್, ನಾನು ಪ್ರಕಾಶ್ ಕತ್ನಾಳೆ ಅಂತ ಹೇಳಿ ಗದಗಲಿಂದ. ಪ್ರಶ್ನೆ ಕೇಳ್ರಿ ಪ್ರಕಾಶ್. ಮೇಡಮ್ ಅವರು ಹೇಳ್ತಾ ಇದ್ರು ರೆಟಿನಾ ಡಿಟ್ಯಾಚ್ಮೆಂಟ್ ಬಗ್ಗೆ, ಆಪರೇಷನ್ ಸರ್ಜರಿಗಳ ಬಗ್ಗೆ. ಹೌದು ಹೇಳಿ ಸರ್. ಚೈಲ್ಡ್ ಹುಡ್ ನಲ್ಲಿ ರೆಟಿನಾ ಡಿಟ್ಯಾಚ್ಮೆಂಟ್ ಆಗಿದೆ. ಹಾ ಸರ್. ಇವಾಗ ಅದು ದೃಷ್ಟಿ ಕಾಣಿಸ್ತಾ ಇಲ್ಲ. ಏನಾದ್ರು ಹೊಸದಾಗಿ ಇನ್ವೆನ್ಷನ್ಸ್ ಬಂದಿದಾವ ಏನು ಓಲ್ಡ್ ರೆಟಿನಾ ಡಿಟ್ಯಾಚ್ಮೆಂಟ್ಗೆ ಅಂತ ಕೇಳಬೇಕಾಗಿತ್ತು. ಒಂದನೇದಾಗಿ ರೆಟಿನಲ್ ಡಿಟ್ಯಾಚ್ಮೆಂಟ್ ಮಾಡಿದ ನಂತರ ನಾವು ರೆಟಿನಾನ ವಾಪಸ್ ಅದನ್ನ ಅಂಟಿಸ್ಬಹುದು. ಬಟ್ ರೆಟಿನಾಗೆ ಎಷ್ಟು ಶಕ್ತಿ ಇದೆ ಅದ್ರ ಮೇಲೆ ಕಣ್ಣಿನ ದೃಷ್ಟಿ ವಾಪಸ್ ಬರೋದು ಹೇಳ್ಬೋದು. ಹೀಗಿದ್ದಾಗ ಆಪರೇಷನ್ ನಂತರ ಬೇರೆ ಕಾರಣದಿಂದ ದೃಷ್ಟಿ ಮೊಬ್ಬಾಗಿರೋ ಸಾಧ್ಯತೆ ಇರುತ್ತೆ. ಒಂದ್ಸಲ ಅದನ್ನ ಡೀಟೇಲ್ ಪರೀಕ್ಷೆ ಮಾಡಿಕೊಂಡು ನರಕ್ಕೇನಾರ ನಾವು ಹೆಚ್ಚಿನ ಮಾಡಿದ್ರೆ ದೃಷ್ಟಿ ಬರೋ ಸಾಧ್ಯತೆ ಇದ್ರೆ ಮಾಡಬಹುದು. ರೆಟಿನೈಟಿಸ್ ಪಿಗ್ಮೆಂಟೋಸಾ ಬಗ್ಗೆ ಸುಮಾರು ಸ್ಟೆಮ್ ಸೆಲ್ ಥೆರಪಿ, ಜೀನ್ ಥೆರಪಿ ನಡೀತಾ ಇದೆ ಸರ್. ಇನ್ನೂ ಅದು ಭಾರತದಲ್ಲಿ ಕಡಿಮೆ ಇದರಲ್ಲಿ ಏನಂತಾರೆ ಕಡಿಮೆ ರೇಟ್ಗೆ ಇನ್ನೂ ಅದು ಇನ್ನೂ ಬಂದಿಲ್ಲ. ಅದು ಇನ್ನೂ ಪ್ರೂವನ್ನು ಇಲ್ಲ. ಬಟ್ ಅರ್ಲಿ ಸ್ಟೇಜಲ್ಲಿ ಖಂಡಿತವಾಗ್ಲೂ ಟ್ರಯಲ್ಸ್ ನಡೀತಾ ಇದೆ. ಬರುವ ವರ್ಷಗಳಲ್ಲಿ ಖಂಡಿತವಾಗ್ಲೂ ಏನಾದರೂ ಸೂಕ್ತ ಟ್ರೀಟ್ಮೆಂಟ್ ಬರಬಹುದು. ಪತ್ರಿಕೆಯಲ್ಲಿ ಪಬ್ಲಿಷ್ಮೆಂಟ್ ಇತ್ತು ಮೇಡಮ್, ಬಯೋನಿಕಾಯಿ ಬಗ್ಗೆ ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಿದಾರಂತೆ, ಏನಾದರೂ ಇನ್ಫಾರ್ಮೇಶನ್ ಮೇಡಮ್ ಅದ ಬಗ್ಗೆ ಏನಾದರೂ ಸಂಬಂಧಿಸಿದೆ? ಬಯೋನಿಕಾಯಿ ಅಂದ್ರೆ ಅದು ಚಿಪ್ ಇಂಪ್ಲಾಂಟ್ ಮಾಡ್ತಾರೆ, ಈಗ ಹೆಂಗೆ ನ್ಯೂರಾಲಿಂಕ್ ಅವರು ಬ್ರೈನ್ ಅಲ್ಲಿ ಚಿಪ್ ಇಂಪ್ಲಾಂಟ್ ಮಾಡ್ತಾ ಇದ್ದಾರೆ ಅದೇ ತರ. ಅದನ್ನು ಅರ್ಲಿ ಸ್ಟೇಜ್ ಅಲ್ಲಿ ಇದೆ, ಯಾಕಂದ್ರೆ ತುಂಬಾ ಅಡ್ವಾನ್ಸ್ಡ್ ರೆಟಿನೈಟಿಸ್ ಪಿಗ್ಮೆಂಟೋಸಾ ಇದ್ದಲ್ಲಷ್ಟೇ ಇದು ಚಿಪ್ ಹಾಕ್ಲಿಕ್ಕೆ ಸಾಧ್ಯ. ಅದು ಅವ್ರಿಗೆ ಎಷ್ಟು ದೃಷ್ಟಿ ಇಂಪ್ರೂವ್ಮೆಂಟ್ ಬರುತ್ತೆ ಎಲ್ಲ ಅದಿನ್ನೂ ರಿಸರ್ಚ್ ಸ್ಟೇಜ್ ಅಲ್ಲೇ ಇದೆ. ಧನ್ಯವಾದಗಳು. ಹಲೋ, ಹಲೋ, ಹಲೋ, ನಮಸ್ತೆ, ಯಾರು ಮಾತಾಡೋದು? ನಮಸ್ತೆ ಮೇಡಮ್, ಹೇಳ್ರಿ. ಮೇಡಮ್, ನಾನು ವೀರೇಶ್ವರ ಪುಣ್ಯಾಶ್ರಮದಿಂದ ಮಂಜುನಾಥ್ ಪದಮಂತ್ರಿ ಮಾತಾಡೋದು. ಹೇಳ್ರಿ ಮಂಜುನಾಥ್, ಪ್ರಶ್ನೆ ಕೇಳಿ. ಮೇಡಮ್, ಈಗ ನಮ್ಮ ತಮ್ಮರಿಗೆ ರಾತ್ರಿ ಹೊತ್ತಿನಲ್ಲಿ ಹಿಳುಗಣ್ಣು ಹೋಗ್ತಾವ, ಅದಕ್ಕೆ ಪರಿಹಾರ ಏನು, ಯಾವ ತರ ತೋರಿಸಿದ್ರೆ ಏನು ಇರ್ಲಿ ಅಂತ ಕೇಳಬೇಕು. ಈಗ ಹಿಳುಗಣ್ಣು ಇರೋದಕ್ಕೆ ಸುಮಾರು ಕಾರಣಗಳಿದೆ ಸರ್. ಅದರಲ್ಲಿ ಮೋಸ್ಟ್ ಕಾಮನ್ ಒಂದು ಅಂದ್ರೆ ವಿಟಮಿನ್ ಎ ಡೆಫಿಷಿಯನ್ಸಿ ಇದ್ರೆ, ಅಂದ್ರೆ ಊಟದಲ್ಲಿ ಆಯ್ತು ಏನೇ ತೊಂದರೆ ಆಗಿ ಇನ್ಫೆಕ್ಷನ್ಸ್ ಆಗಿ ಕಡಿಮೆ ಇದ್ರೆ. ಸೊ ಇದು ವಿಟಮಿನ್ ಎ ಡೆಫಿಷಿಯನ್ಸಿಯಿಂದ ಆಗಿದ್ರೆ ನಾವದನ್ನ ಟ್ರೀಟ್ಮೆಂಟ್ ಮಾಡಿ ಇಂಪ್ರೂವ್ಮೆಂಟ್ ಮಾಡಬಹುದು. ಬಟ್ ಒಂದಷ್ಟು ಪಾರಂಪರಿಕ ಕಾಯಿಲೆಗಳಿರ್ತಾವ, ಅಂದ್ರೆ ಇವು ರೆಟಿನೈಟಿಸ್ ಪಿಗ್ಮೆಂಟೋಸ ಅಂತ ಏನು ಈಗ ಜಸ್ಟ್ ಮಾತಾಡ್ತಿದ್ವಿ ನಾವು, ಆ ತರ ಇದ್ದಲ್ಲಿ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಇಲ್ಲ. ಬಟ್ ಅದರಿಂದ ಬೇರೆ ಅಸೋಸಿಯೇಟೆಡ್ ತೊಂದರೆಗಳಿದ್ರೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಬಹುದು. ಹಿಂಗಿದ್ದಾಗ ಒಂದ್ಸಲ ತೋರಿಸ್ಕೋಬೇಕು ಕಣ್ಣಿಂದು ಈಳುಗಣ್ಣು ಯಾಕೆ ಆಗ್ತಿದೆ ಅಂತ ತೋರಿಸ್ಕೋಬೇಕು ಫಸ್ಟ್ ಅಂಡ್ ಫಾರ್ಮೋಸ್ಟ್. ಈಗ ತೋರಿಸಿದ್ರು ಮೇಡಮ್, ಆದ್ರೂ ಕೂಡ ಅವರು ಹಗರತ್ತಿನ ಚಲೋ ಅಡ್ಡಾಡ್ತಾರ್ರಿ. ರಾತ್ರಿ 6 ಗಂಟೆ ಆದ ಕೊಟ್ಲೆ, 6:30 ಒಟ್ಟು 7 ಗಂಟೆ ಆದ ಕೊಟ್ಲೆ, ಒಟ್ಟಾರೆ ಬ್ಲೈಂಡಿಕ್ ಅಂತಲೂ ಕಡಿ ಅಡ್ಡಾಡ್ತಾರ. ಆ ತರ ಇದ್ದಲ್ಲಿ ಅದಕ್ಕೆ ಒಂದ್ಸಲ ಪರೀಕ್ಷೆ ಮಾಡಿಸ್ಕೋಬೇಕು. ಒಂದ್ಸಲ ಪರೀಕ್ಷೆ ಮಾಡಿಸ್ತಾರೆ ಇನ್ನೊಂದ್ಸಲ. ಹಲೋ, ಹಲೋ ರೀ ಮೇಡಮ್. ನಮಸ್ತೆ. ನಮಸ್ಕಾರ. ಸಿಗ್ಲಿಂದ ರೀ. ಆರ್ ಎಂ ಅಂಕಿರೆ ಅಂತ ಹೇಳ್ರಿ. ಪ್ರಶ್ನೆ ಕೇಳ್ರಿ. ಹ್ಞೂನ್ರಿ, ವಯಸ್ಸು 77 ರೀ ನನಗೆ. ಹೇಳಿ ಸರ್. ಹ್ಞೂನ್ರಿ, ನನಗೆ ಶುಗರ್ ಅದರಿ. ಶುಗರ್ ನಿಂದ ಕಣ್ಣಿಗೆ ಅದು ಕಂಟ್ರೋಲ್ ಆಗೈತ್ರಿ ಶುಗರ್. ಡಾಕ್ಟರ್ ಹತ್ರ ತೋರಿಸ್ಕೊಂತ ಇದೇನ್ರಿ, ಆದ್ರೆ ಕಣ್ಣೊಳಗೆ ತೆರಿ ತೆರಿ ತೆರಿ ತೆರಿ ಬರ್ತೈತಿ. ಅದು ಕಣ್ಣು ಮುಂದೆ ಏನ್ ನಿಮ್ಗೆ ತೆರಿ ತೆರಿ ಕಾಣ್ಲಿಕ್ಕತ್ತಾವಲ್ರಿ, ಇದಕ್ಕೆ ನಾವು ಫ್ಲೋಟರ್ಸ್ ಅಂತ ಹೇಳೋದು. ಹಿಂಗಿದ್ದಾಗ ಒಳಗಡೆ ಕಣ್ಣಿನ ಒಳಗಡೆ ಬದಲಾವಣೆ ಆಗ್ತಿರುತ್ತೆ, ಡಯಾಬಿಟಿಕ್ ರೆಟಿನೋಪತಿ ಇರ್ಬೋದು. ಸೊ ಇದು ಖಂಡಿತವಾಗ್ಲೂ ನೀವು ಅಕ್ಷಿಪಟಲದ ಪರೀಕ್ಷೆ ಅಂತೂ ಮಾಡಿಸ್ಕೊಳ್ಳೇಬೇಕು. ಏನರ ಅಗತ್ಯ ಇದ್ರೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ, ಚಿಕಿತ್ಸೆ ಬೇಕಾಗುತ್ತೆ. ಹೌದು ಸರ್. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ. ನಾನು ಸಿರೋಳದಿಂದ ರೀ. ಉದಯ ಕೇಳ್ರಿ ಮೇಡಮ್. ಹೇಳ್ರಿ ಗುರುನಾಥ್, ಪ್ರಶ್ನೆ ಕೇಳ್ರಿ. ಅಂದ್ರ ಮೇಡಮ್, ಈಗ ನೀವು ಅಕ್ಷಿಪಟಲ್ ಬಗ್ಗೆ ಮಾತಾಡತ್ತೀರಿ. ಹೌದು ಸರ್, ಹೇಳಿ. ನಂದು ಕ್ಯಾಟ್ರಕ್ ಬದ್ಲಿ ಅದ್ರ ಬಗ್ಗೆ ಇತ್ತರಿ ಮೇಡಮ್. ಕಣ್ಣಿನ ಪೊರೆಗೆ ಇನ್ನೊಬ್ಬ ಎಕ್ಸ್ಪರ್ಟ್ ಡಾಕ್ಟರ್ ಬರ್ತಾರ, ಅವಾಗ ಕೇಳವ್ರಂತೆ. ಅಂದ್ರೆ ಕ್ಯಾಟ್ರಕ್ ಬಗ್ಗೆ ನಮ್ಮ ಮಗಳಿಗೆ ಇತ್ತಲ್ರಿ, ಅದಕ್ಕೆ ಅದಕ್ಕೆ ಆ ವಿಷಯ ತಜ್ಞರು ಬಂದಾಗ ಕೇಳ್ರಿ, ಇವರು ರೆಟಿನಾ ಎಕ್ಸ್ಪರ್ಟ್. ಆಯ್ತು. ಹಲೋ, ನಮಸ್ಕಾರ ಮೇಡಮ್ ಅವರೇ. ನಮಸ್ತೆ ಮೇಡಮ್ ಅವರು. ಬಾಗಲಕೋಟೆ ಡಿಸ್ಟ್ರಿಕ್ಟ್ ಜಮಖಂಡಿ ತಾಲೂಕ್ ಗಜ್ಜಾಳ ಗ್ರಾಮದಿಂದ ಚಿದಾನಂದ್ ಬರಾದರ ಅಂತ ಮಾತನಾಡ್ತಾ ಇರೋದು. ಚಿದಾನಂದ್ ಪ್ರಶ್ನೆ ಮೇಡಮ್ ಅವ್ರೆ, ಇವಾಗ ತಾಯಿಯವರಿಗೆ 60 ಏಜ್ ಇದೆ ಸರ್, ಬಟ್ ಕಣ್ಣು ಸ್ವಲ್ಪ ಮಂಜ್ ಮಂಜ್ ಆಗತ್ತೆ ಅಂತ ಹೇಳ್ತಾ ಇದಾರೆ, ಬಟ್ ಅದಕ್ಕೆ ಏನಾದ್ರೂ ತಮ್ಮಿಂದ ಸಲಹೆ ಮಾಡ್ತದರ್ಷ. ಅವ್ರಿಗೆ ಸಕ್ಕರೆ ಕಾಯಿಲೆ, ಬಿ ಪಿ ಕಾಯಿಲೆ ಏನ್ರಿ ಇದೆಯಾ? ಸ್ವಲ್ಪ ಬಿ ಪಿ ಇದೆ ಮೇಡಮ್. ಹೌದಾ? ಸೊ ಹಿಂಗೆ ಕಣ್ಣು ಮಂಜಿತ್ತಪ್ಪ ಅಂದ್ರೆ ಒಂದು ಕಾರಣ ಪೊರೆ ಇರ್ಬೋದು, ಅಥವಾ ಅಕ್ಷಿಪಟಲದ ಏನರ ತೊಂದರೆ ಇರ್ಬೋದು. ಈಗ ಅವ್ರದ್ದು ಪರಿ ಆಪರೇಷನ್ ಆಗಿರ್ಲಿಲ್ಲ ಅಂದ್ರೆ ಫಸ್ಟ್ ಅದನ್ನ ತೋರಿಸ್ಕೋಬೇಕು. ಅವಶ್ಯಕತೆ ಇದ್ರೆ ಪರಿ ಆಪರೇಷನ್ ಹೇಳ್ತೇವೆ. ನರದೇನ್ರ ಅಕ್ಷಿಪಟಲದ ಏನರ ತೊಂದರೆ ಇತ್ತು ಅಂದ್ರೆ ಅದ್ರ ನಿಮ್ಗೆ ಏನಂತ ಚಿಕಿತ್ಸೆ ಅಡ್ವೈಸ್ ಮಾಡ್ತೇವೆ ಸರ್. ಕರ್ಕೊಂಬನ್ನಿ, ನೋಡಿ ಹೇಳ್ತೇವೆ ಖಂಡಿತವಾಗ್ಲು. ಹ್ಮ್, ಹೇಳಿ ಸರ್. ಸ್ವಲ್ಪ ನರವಾಯು ಇದೆ ಅವರಿಗೆ. ಆದ್ರೆ ಕಣ್ಣಿನ ಆಪರೇಷನ್ ಮಾಡ್ಕೊಂಡ್ರೆ ಅದಕ್ಕೇನು ತೊಂದರೆ ಆಗೋದಿಲ್ಲ? ಇಲ್ಲ ಸರ್, ಅದಕ್ಕೇನಾಗೋದಿಲ್ಲ. ನಾವು ಅವ್ರದ್ದು ಜನರಲ್ ಕಂಡೀಷನ್ ಎಲ್ಲ ನೋಡಿಕೊಂಡು ಅವ್ರ ಕಂಡೀಷನ್ ಅಡ್ಡಿಲ್ಲ ಅಂತ ಡಾಕ್ಟರ್ ಫಿಟ್ನೆಸ್ ಕೊಟ್ಟಮೇಲೆನೆ ಮಾಡ್ತೇವೆ. ಓಕೆ ಮೇಡಮ್, ತಮ್ಮ ಮಾಹಿತಿಗೆ ಧನ್ಯವಾದ ಮೇಡಮ್. ಹ್ಮ್, ಧನ್ಯವಾದ ಸರ್. ಹಲೋ, ಹಲೋ, ನಿಮ್ಮ ರೇಡಿಯೋ ಸೆಟ್ ದೂರ ಇಡಬೇಕು. ರೇಡಿಯೋ ಸೆಟ್ ದೂರ ಇಟ್ಟು ಪ್ರಶ್ನೆ ಕೇಳಿ. ಹಲೋ, ಹಲೋ, ಹಲೋ, ನಮಸ್ತೆ. ಯಾರು ಮಾತಾಡೋದು? ನಾವು ರಾಯಬಾಗ ತಾಲೂಕು ಕೋಳಿಗುಡದಿಂದ್ರಿ. ಮಾರುದ್ರಪ್ಪ ನರಗಟ್ಟಿ ಅಂತ ಮಾತಾಡಿದ್ರಿ ಮೇಡಮ್. ಪ್ರಶ್ನೆ ಕೇಳಿ ಮಾರುದ್ರಪ್ಪ. ಈ ನನ್ನ ಕಣ್ರಿ 2013 ಕಾಣಿಸೋದು ಕಡಿಮೆ ಆಗ್ಕೋತ ಹೋಗಿ ಗ್ರಾಜುವಲಿ ಕಟ್ ಬಂದಾಗ ಬಂದವ್ರಿ, ಬಂದಾಗ್ಯಾವ್ರಿ. ಈಗ 99% ಬಂದಾಗ್ಯಾವ್ರಿ. ಅದಕ್ಕೆ ರೀ ಎಲ್ಲಾ ಡಾಕ್ಟರ್ ತೋರ್ಸಿನ್ರಿ, ಅವ್ರು ಸತ್ಯಮೂರ್ತಿ ಅಂತ ಡಾಕ್ಟರ್ ಅದಾರಿ, ಎಸ್ ಡಿ ಎಂದಾಗೂ ತೋರ್ಸಿನ್ರಿ. ಆದ್ರೆ ಏನು ಅವರು ಲೇಸರ್ ಅದು ಇದು ಎಲ್ಲ ಮೀರಿ ಹೋಗಿತ್ತು. ಮತ್ತೆ ನೀವು ಅದ ಡ್ರಾಪ್ಸ್ ಹಾಕೊಳಕ್ ಬಂದ್ ಮಾಡ್ರಿ, ಅದಕ್ಕೆ ಹಿಂಗಾಗೈತಿ ಹೇಳ್ರಿ. ಅಂದ್ರೆ ನಿಮ್ಗೆ ಕಣ್ಣಿಂದ ಪ್ರೆಷರ್ ಹೆಚ್ಚಿದೆ ಅಂತ ಡ್ರಾಪ್ಸ್ ಕೊಟ್ಟಿದ್ರ ಕಣ್ಣಾಗ ಎಣ್ಣೆ ಹಾಕ್ಲಿಕ್ಕೆ? ಪ್ರೆಷರ್ ಕಡಿಮೆ ಆಗೋ ಸಲಹೆ ಕೊಡ್ತಿದ್ರು ಅವರು. ಅದು ನೀವ್ ಹೇಳ್ತಿರೋದು ಕಾಚು ಬಿಂದು ಅಂತ, ಗ್ಲಾಕೋಮಾ ಅಂತ ಹೇಳಿ ಬೇರೆ ತೊಂದ್ರೆ ಅದು ಆಗಿದ್ರಿ ಮೇಡಮ್. ಅವರೆಲ್ಲ ಹೇಳ್ತದರಿ. ಮತ್ತೆ ಅದಕ್ಕೆ ಏನು ಪರಿಹಾರ ಇಲ್ಲ ಅಂದ್ರೆ? ಗ್ಲಾಕೋಮಾ ಇಂದ ನರ ಪೂರ್ತಿ ಸತ್ತಿತ್ತು ಅಂದ್ರೆ ಮತ್ತೆ ವಾಪಸ್ ಬರೋದಿಲ್ಲ ಸರ್. ಅದ ಆ ಹಂತಕ್ಕೆ ಹೋಗೋ ಮುಂಚೆನೆ ಅದಕ್ಕೆ ಸೂಕ್ತ ಟೈಮ್ನಲ್ಲಿ ಸರಿ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು. ಈಗಾದ್ರೂ ನೀವು ಒಂದ್ಸಲ ಬಂದು ತೋರಿಸ್ಕೊಳ್ಳಿ, ನೋಡೋಣ. ಅದು ಸೆನ್ಸಿಟಿವ್ ಬ್ರೇನ್ ಐತಿ, ಎಲ್ಲ ಐತಿ, ನಾ ಮೆಮೊರಿ ಪ್ರಾಪರ್ ಏನೆಲ್ಲ ಮಾಡ್ತೇನೆ. ಆದ್ರೆ 90% ಅಷ್ಟ ಕೆಲಸ ಮಾಡ್ತೇನ್ರಿ, 10% ಅಷ್ಟ ಕಣ್ ಕಾಣಿಸೋದ ಇದಾಗೈತ್ರಿ. ಇಲ್ಲ, ಕಾಯಿಲೆ ಆ ಕಾಯಿಲೆ ಇರುವುದೇ ಹಂಗೆ ಸರ್. ಅದು ಕಾಚು ಬಿಂದು ಗ್ಲಾಕೋಮಾ ಅನ್ನೋದು ಕಾಯಿಲೆನೆ ಅದೇ ತರ ಇರೋದು. ಡ್ರಾಪ್ಸ್ ಹಾಕೋದು ಎಂದು ಬಿಡಬಾರ್ದು. ಬಂದು ಕಣ್ಣಿನ ಪ್ರೆಷರ್ ಎಲ್ಲ ಮತ್ತೆ ಚೆಕ್ ಮಾಡಿಸ್ಕೋಬೇಕು. ನನಗೆ 73 ವಯಸ್ಸು ಈಗ. ಹಾ ಸರ್, ಒಂದ್ಸತಿ ತಪಾಸಣೆ ಮಾಡಿಸ್ಕೊಳ್ರಿ ಮಾರುದ್ರಪ್ಪ, ಇನ್ನೊಂದ್ಸಲ ಎಲ್ಲಿ ಇವತ್ತ ದಾರಕ್ ಬರಾವಿದ್ದೀನ್ರಿ ಈ ಕೃಷಿ ಮೇಳರಿ, ಇಲ್ಲಿ ಮಳಿ ಹೆಚ್ಚೈತ್ರಿ, ದಾರಿ ಬಂದಾಗೈತ್ರಿ ನಡು. ಇಲ್ಲ ಮಳಿ ಎಲ್ಲ ನಿಲ್ಲಿ, ನೀವು ಆರಾಮಿರುವಾಗ ಬರ್ರಿ. ಹಲೋ ನಮಸ್ತೆ, ಚೂರು ರೇಡಿಯೋ ಸೆಟ್ ದೂರ ಇಡ್ರಿ, ಹೊರಗೆ ಬಂದ್ ಮಾತಾಡ್ರಿ. ಮೇಡಮ್ ನಮಗೆ ಕಣ್ಣ ಅಕ್ಷರ ದೊಡ್ಡ ಕನ್ಸ್ತಾರೆ, ಸಣ್ಣ ಅಕ್ಷರ ಕನ್ಸ್ತಾರೆ ಮೇಡಮ್. ಅದಕ್ಕಾಗಿ ಚಸ್ಮಾ ಈಗ ಸಾದಾ ತಂದ್ರೆ ನಡೀತದೆ ಮೇಡಮ್? ಎಲ್ಲರಿಗೆ ಮಾರ್ಕೆಟ್ದಾಗ ತಂದ್ರೆ ನಡೀತಾರೆ ಅಂತ ಕೇಳ್ತೀನಿ. ಮಾರ್ಕೆಟ್ದಾಗಿನ ಚಸ್ಮಾ ತಗೊಳ್ಬೇಕು ಅಥವಾ ಕಣ್ಣಿನ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ? ಇಲ್ಲ ಸರ್, ಇದು ಕಣ್ಣಿನ ತಪಾಸಣೆ ಒಂದ್ಸಲ ಮಾಡಿಸ್ಕೊಂಡು ಅವ್ರ ನಂಬರ್ ಬರ್ಕೊಟ್ಟಿದ್ದು ನೀವು ಎಲ್ಲಿ ಬೇಕಾರೋ ಮಾಡಿಸ್ಕೋಬಹುದು. ನೀವು ಹಂಗೆ ಮಾರ್ಕೆಟಲ್ಲಿ ತಗೊಂಡ್ರೆ ಅದು ರೆಡಿ ಇರ್ತಾವ, ನಿಮಗೆ ಕಸ್ಟಮೈಸ್ಡ್ ಇರುವುದಿಲ್ಲ, ಅದು ನಿಮ್ಮ ಕಣ್ಣಿನ ನಂಬರ್ಗೆ ಕರೆಕ್ಟ್ ಇರುವುದಿಲ್ಲ ಅದು. ಅದನ್ನೇ ಅಕ್ಷರ ಕಾಣೋದಕ್ಕೆ 40 ವಯಸ್ಸು ಆದ್ಮೇಲೆ ಸಾಧಾರಣವಾಗಿ ಎಲ್ರಿಗೂ ಬರ್ತದೆ. ಅದಕ್ಕೆ ಡಾಕ್ಟರ್ ಹೇಳ್ತಿರೋದು ವೈದ್ಯರ ಹತ್ರ ತಪಾಸಣೆ ಮಾಡಿಸ್ಕೊಂಡೇ ಕನ್ನಡಕ ತಗೊಳ್ರಿ ಅಂತ. ಹಲೋ ನಮಸ್ತೆ ಮೇಡಮ್ ರೀ. ನಮಸ್ತೆ, ನಾನು ಮೇಡಮ್ ರೀ ಬೆಳಗಾವಿ ಜಿಲ್ಲೆ ರಾಯಘಡ ತಾಲೂಕು ಮುಗುಳ್ಕೊಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡ್ತಾರೆ. ಕೇಳ್ರಿ ಶಿವಲಿಂಗಯ್ಯ. ಡಾಕ್ಟರ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಮೇಡಮ್. ನನ್ನ ಪ್ರಶ್ನೆ ಏನಂದ್ರೆ, ಈಗ ಡಯಾಬಿಟಿಕ್ ಆಗಿರ್ಬೋದು ಅಥವಾ ನಾರ್ಮಲ್ ಪೇಷಂಟ್ ಆಗಿರ್ಬೋದು, ಈ ರೋಗ ಬರದೇ ಇರುವಂತ ಮುಂಜಾಗ್ರತಾ ಕ್ರಮಗಳಿದ್ರೆ ಹೇಳ್ರಿ ಮೇಡಮ್. ಸರ್, ಮುಂಜಾಗ್ರತಾ ಅಂದ್ರೆ ಒಂದು ರೆಗ್ಯುಲರ್ ಆಗಿ ಕಣ್ಣಿಂದ ತಪಾಸಣೆ ಮಾಡಿಸ್ಕೋಬೇಕು. ಏನೇ ಕಾಯಿಲೆ ಕಡಿಮೆ ಹಂತದಲ್ಲಿದ್ದಾಗ ಅದಕ್ಕೆ ನಾವು ಚಿಕಿತ್ಸೆ ಮಾಡೋದು, ದೃಷ್ಟಿ ಉಳಿಸ್ಕೊಳ್ಳೋದು ಈಸಿ ಇರುತ್ತೆ ಒಂದು. ಎರಡನೇದು, ನಿಮಗೆ ಶುಗರು, ಬಿ ಪಿ ಅಥವಾ ಬೇರೆ ಏನೇ ಕಾಯಿಲೆ ಇದ್ರೆ ಅದನ್ನ ಚೆನ್ನಾಗಿ ಒಳ್ಳೆ ಕಂಟ್ರೋಲ್ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಪೂರ್ತಿ ಹೆಚ್ಚಾಗಿಂದ ಬಂದ್ರೆ ಅದನ್ನ ಮತ್ತೆ ಸರಿಪಡಿಸೋದು ಕಷ್ಟ. ಇವೆರಡು ನೀವು ಫಾಲೋ ಮಾಡಿಕೊಂಡ್ರೆ ಕಣ್ಣ ದೃಷ್ಟಿನ ಲೈಫ್ ಲಾಂಗ್ ಮೇಂಟೈನ್ ಮಾಡ್ಕೋಬಹುದು. ಎಲ್ಲ ನಾರ್ಮಲ್ ಇತ್ತು ಅಂದ್ರೆ ವರ್ಷದಲ್ಲಿ ಒಂದ್ಸಲ ನಾವು ಹೇಳ್ತೇವೆ ಸರ್. ಏನಾರ ತೊಂದರೆ ಇತ್ತು ಅಥವಾ ಏನಾರ ಬದಲಾವಣೆಗಳು ಕಂಡು ಬಂದು ಅಂದ್ರೆ 6 ತಿಂಗಳಿಗೋ 4 ತಿಂಗಳಿಗೋ ಹೇಳ್ತೇವೆ. ನಮಸ್ಕಾರ. ಹಲೋ ಹಲೋ ಹಲೋ ನಮಸ್ತೆ. ನಮಸ್ಕಾರ ಮೇಡಮ್, ನಾನು ನಿಪ್ಪಣ್ಣಿಂದ ಶಿವಕುಮಾರ್ ವಶರಾಜ್ ಮಾತಾಡ್ತಾ ಇದ್ದೇನೆ. ಪ್ರಶ್ನೆ ಕೇಳಿ ಶಿವಾನಂದ್. ಈಗ ಕೆಲವೊಂದು ವೇಳೆ ಮೇಡಮ್ ರೀ, ಈಗ ಒಂದು ಕಣ್ಣಿಗೆ ಏನಾದ್ರು ಹುಳ ತೆಗಿತ್ರಿ, ತಗಲಿದ ಮೇಲೆ ಅದ್ರ ಕಣ್ಣದಲ್ಲಿ ಹುಳ ಹೂ ಬಿದ್ದಿದೆ ಅಂತ ಅಂತಾರೆ, ಅಂದ್ರೆ ಹೈಟ್ ಆಗ್ತಿದೆ ಕಣ್ಣದಲ್ಲಿ, ಪೊರೆ ಹೆಚ್ಚಾಗ್ತಿದೆ, ಮತ್ತೆ ಅದರಿಂದ ಏನು ಸುಟ್ಟಿ ಎಲ್ಲ ಹೋಗ್ತಿದ್ರಿ ಸರ್? ಈಗ ನೀವು ಹೇಳ್ತಾ ಇರೋದು ಅದೇನ್ ಕಸ ಬೀಳೋದು ಅಥವಾ ಏನು ಹುಳು ಬೀಳುತ್ತಲ್ಲ ಕಣ್ಣಿಂದ ಮುಂದಗಡೆ ಕರಿ ಗುಡ್ಡೆ ಕಾಣ್ತದಲ್ಲ, ಅದ್ರ ಮೇಲೆ ನಂಜಾಗಿರುತ್ತೆ, ಅದಕ್ಕೆ ಅದು ಬಿಳಿ ಚುಕ್ಕೆ ಕಾಣುತ್ತೆ. ಅದು ನಂಜು ಪೂರ್ತಿ ಹೋದ ನಂತರ ಅಲ್ಲಿ ಕಲೆ ಕೂಡುತ್ತೆ. ಒಮ್ಮ ಕಲೆ ಕೂತಪ್ಪ ಅಂದ್ರೆ ನಿಮ್ಗೆ ಗಲೀಜು ಗ್ಲಾಸ್ನಿಂದ ಅತ್ಲಾಗಿ ನೋಡ್ದಂಗೆ ಮಸಕ್ ಮಸಕ್ ಮಸಕ್ ಮಸಕಾಗೆ ಕಾಣುತ್ತೆ. ನೀವ್ ಅದ್ ಏನ್ ಮಾಡಿದ್ರು ಆ ಕಲೆ ತೆಗಿಲಿಕ್ಕೆ ಬರುದಿಲ್ಲ. ನಿಮ್ಮ ಕರೆ ಕಟ್ ಕಟ್ ಆಗ್ತಾ ಇದೆ ಶಿವಾನಂದ್. ಟ್ರೀಟ್ಮೆಂಟ್ ಅದು ಆ ಚುಕ್ಕಿ ಏನ್ ನೀವು ಹೂ ಕೂತಂಗ್ ಕೂತಿದೆ ಅಂದ್ರಲ್ಲ, ಅದು ಯಾವ ಭಾಗಕ್ಕೆ ಕೂತಿದೆ, ಅದು ಎಷ್ಟು ಪ್ರಮಾಣದಿದೆ, ಅದನ್ನ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ಬೋದು. ಸೊ ಹಂಗಿದ್ದಲ್ಲಿ ಒಂದ್ಸಲ ಬಂದು ತಪಾಸಣೆ ಮಾಡಿಸ್ಕೋಬೇಕು. ಹಲೋ ನಮಸ್ತೆ, ನಮ್ಮ ಬಳ್ಳಾರಿ ಜಿಲ್ಲಾ ಸಂದ್ರ ತಾಲೂಕು ದೌಲಾಪುರದಿಂದ ಅಂಗಡಿ ನಾರಾಯಣಪ್ಪ ಮಾತಾಡೋದು. ನಾರಾಯಣಪ್ಪ ಪ್ರಶ್ನೆ ಕೇಳ್ರಿ. ನನ್ನ 49 ವರ್ಷ, ಕಣ್ಣು ಬಹಳ ತಿಂಡಿ ಬರುತ್ತೆ. ಸರ್, ಇದು ಯಾವಾಗ್ಲೂ ಇರುತ್ತೋ ಯಾವಾಗ ಇರತ್ ನಿಮ್ಗೆ ಇದು ತಿಂಡಿ ಬರುತ್ತೆ? ಬಹಳ ವರ್ಷದಿಂದ ಬಹಳ ತಿಂಡಿ, ಬಹಳ ತಿಂಡಿ. ಅದು ತಿಂಡಿ ಬರೋದು ಜನರಲಿ ಅಲರ್ಜಿ ಅಂತ ಹೇಳ್ತೇವೆ ನಾವು. ಈಗ ಹೆಂಗ ಒಬ್ಬೊಬ್ರಿಗೆ ಧೂಳಿಗೆ ಹೋದ್ರೆ ಅಥವಾ ಗಾಳಿಗೆ ಹೋದ್ರೆ ಅಥವಾ ಈಜಾಡಿದ್ರೆ ಆತರ, ಅಥವಾ ಈ ಟೀಚರ್ಸ್ಗೆ ಅದು ಚಾಕ್ ಪೌಡರ್ ಹೋದ್ರೆ ಕಣ್ಣಲ್ಲಿ, ಈ ತರ ಅಲರ್ಜಿ ಆಗೋ ಸಾಧ್ಯತೆ ಇರುತ್ತೆ. ಹಿಂಗಿದ್ದಲ್ಲಿ ನಿಮ್ಗೆ ಯಾವಾಗ ತಿಂಡಿ ಜಾಸ್ತಿ ಬರುತ್ತೆ ನೋಡ್ಕೊಳ್ಳಿ, ಯಾವುದು ಎಕ್ಸ್ಪೋಜರ್ ಇದ್ದಾಗ ಜಾಸ್ತಿ ಬರುತ್ತೆ ಅದನ್ನ ನೀವು ಆದಷ್ಟು ಅವಾಯ್ಡ್ ಮಾಡಬೇಕು. ಎರಡನೇದು, ನೀವು ಹೊರಗೆ ಹೋಗಿ ಬಂದ ಕೂಡಲೇ ತಂಪು ನೀರಲ್ಲಿ ಕಣ್ಣನ್ನು ವಾಶ್ ಮಾಡ್ಕೋಬೇಕು, ತೊಳ್ಕೋಬೇಕು ಕ್ಲೀನ್ ಆಗಿರೋ ತಂಪು ನೀರು. ಅದರಿಂದ ಕಡಿಮೆ ಆಗ್ತಾ ಇಲ್ಲ ಅಂದ್ರೆ ಡಾಕ್ಟ್ರಿಗೆ ತೋರಿಸ್ಕೊಂಡು ಅದಕ್ಕೆ ಬೇಕಾಗಿರೋ ಔಷಧಿಯನ್ನು ತಗೋಬೇಕಾಗತ್ತೆ. ಹಲೋ ಹಲೋ ಹಲೋ ನಮಸ್ತೆ ಮೇಡಮ್. ನಮಸ್ತೆ ಹೇಳ್ರಿ, ಯಾರು ಮಾತಾಡೋದು, ಹೆಸರು ತಮ್ದು? ಪ್ರಶ್ನೆ ಕೇಳ್ರಿ. ಕೊಪ್ಪದವ್ರ ಇಲ್ಲ, ನಮ್ದು 2007 ಎಡಗಣ್ಣು ಇನ್ಫೆಕ್ಷನ್ ಇಂದ ಪೂರಾ ಕಾಣ್ತಾ ಇಲ್ಲ ಅಂತ ಹೇಳಿ ಎಸ್ ಡಿ ಎಂ ಹೋಗಿದ್ವಿ ನಾವು. ಅಲ್ಲಿ ನಮ್ ಎಸ್ ಪಿ ಪೂಜಾರ್ ಅಂತೇಳಿ ನಮ್ಮ ಫ್ರೆಂಡ್ ಡಾಕ್ಟರ್ ಇದ್ರು, ಅವರೆಲ್ಲ ಕರ್ಕೊಂಡು ಅಡ್ಡಾಡಿ ತೋರಿಸಿದ್ರು. ಬಟ್ ಅದೇನ್ ಮಾಡಕ್ ಆಗಲ್ಲ, ಇನ್ಫೆಕ್ಷನ್ ಆಗಿರ್ತದೆ ಸಾಕು ಪ್ರಾಣಿಗಳಿಗೆ. ಅದಕ್ಕ ಇನ್ನೊಂದ್ ಕಣ್ಣಿಗೆ ಏನ್ ತೊಂದ್ರೆ ಆಗ್ಬಾರ್ದು ತಿಳ್ಕೊಂಡು ಅಶೋಕ್ ಅಂತ ಕೊಟ್ರು. ಅದಕ್ಕೆ ನಾವು ಎಲ್ಲಿ ಕೊಡ್ಸಕ್ ಹೋಗ್ಲಿಲ್ಲ. ಈಗ ಅದಕ್ಕೆ ಪರಿಹಾರ ಸರ್, ಜನರಲಿ ಇದೇನ್ ನೀವು ಇನ್ಫೆಕ್ಷನ್ ಅಂದ್ರಲ್ಲ ಸೋಂಕು, ಸೋಂಕು ಒಂದ್ಸಲ ಕಣ್ಣಿಗೆ ಆಯ್ತು ಅಂದ್ರೆ ಅದು ಪೂರ್ತಿಯಾಗಿ ಹೋಗೋದು ಕಷ್ಟ, ಎರಡನೇದ ಪೂರ್ತಿ ಹೋದ್ಮೇಲೆ ದೃಷ್ಟಿ ವಾಪಸ್ ಬರೋದು ಕಷ್ಟ. ಹಿಂಗಿದ್ದಲ್ಲಿ ನೀವು ಇನ್ನೊಂದ್ ಕಣ್ಣಿಗೆ ಸ್ವಲ್ಪ ಮುಂಜಾಗ್ರತೆ ತಗೋಬೇಕು. ಆ ಕಣ್ಣಿಗೆ ಸೋಂಕು ಆಗ್ಲಾರ್ದಂಗೆ, ಇನ್ಫೆಕ್ಷನ್ ಬರ್ಲಾರ್ದಂಗೆ ಪ್ರಿಕಾಷನ್ ತಗೋಬೇಕು. ಕಣ್ಣಲ್ಲಿ ಧೂಳು ಹೋಗ್ಬಾರ್ದು, ಕಸ ಬೀಳ್ಬಾರ್ದು, ಸ್ವಲ್ಪ ಚಶ್ಮಾ ಪ್ರೊಟೆಕ್ಟಿವ್ ಕನ್ನಡಕ ಇರುತ್ತೆ ಪೂರ್ತಿ ಕವರ್ ಆಗುವಂಥದ್ದು, ಅಂಥದ್ದು ಹಾಕೋಬೇಕು. ಮತ್ತು ವರ್ಷಕ್ಕೆ ಒಂದ್ಸಲ ಕಣ್ಣಿನ ತಗ್ಗಿರ ಹತ್ರ ಚೆಕಪ್ ಮಾಡಿಸ್ಕೋಬೇಕು. ಅದರಿಂದ ನಾವು ಹಾವೇರಿ ಒಳಗೆ ಹಿರೇಮಂಡ್ ಡಾಕ್ಟರ್ ಅಂತ ಅವ್ರ ಕಡೆ ತೋರಿಸಿದ್ವಿ. 2007 ಇಷ್ಟು ಟೆಕ್ನಾಲಜಿ ಮುಂದಿರಲಿಲ್ಲ, ಇವಾಗ ಮಾಡಬಹುದು, ರಿಪೇರಿ ಮಾಡಬಹುದು ಅಂತ ಹೇಳಿದ್ರು. ನೀವು ಒಂದ್ಸಲ ಬಂದು ತೋರಿಸ್ಕೊಳ್ಳಿ ಸರ್, ನಾವು ನೋಡ್ತೇವೆ. ಈಗ ಏನರ ಮಾಡೋ ಹಂಗಿತ್ತು ಅಂದ್ರೆ ಖಂಡಿತವಾಗ್ಲೂ ಮಾಡೋಣ. ಹಲೋ, ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ನಾವು ಬೈಲಹೊಂಗಲ ತಾಲೂಕು ಅಂತರಿಂದ ಮಲ್ಲಪ್ಪ ಸೋಳಂಕಿ ಅಂತ ಮಾತಾಡಿದ್ರಿ. ಪ್ರಶ್ನೆ ಕೇಳ್ರಿ ಮಲ್ಲಪ್ಪ. ನಮ್ ಕಣ್ರಿ ಸರ ಮೇಡಮ್, ನಮ್ಗ 60 ಕಣ್ಣ ದೃಷ್ಟಿ ಇದ್ರಲ್ಲೇ ನೋಡಿರ ಕಣ್ ಮುಂದ ನೊಣ ಹಾರಾಡಿದಂಗ ಆಕತ್ರಿ, ಏನ್ ಸರಿಯಾಗಿ ಕಾಣದಲ್ರಿ, ಅದಕ್ಕೆ ಏನ್ ಮಾಡ್ಬೇಕು? ಇದು ನೀವು ನೊಣ ಹಾರಾಡ್ದಂಗ ಅನ್ಸ್ತದ ಅಂತಿರಲ್ಲ, ಇದನ್ನೇ ನಾವು ಫ್ಲೋಟರ್ಸ್ ಅಂತ ಹೇಳುದು. ಇದು ಅಕ್ಷಿಪಟಲದಲ್ಲಿ ಏನರ ರೆಟಿನಾನಲ್ಲಿ ಏನರ ಬದಲಾವಣೆ ಆದ್ರೆ ಈ ತರ ಕಂಡು ಬರ್ಬೋದು. ಹಿಂಗಿದ್ದಲ್ಲಿ ಕಣ್ಣಿಗೆ ಅದು ಡ್ರಾಪ್ಸ್ ಹಾಕ್ಬಿಟ್ಟು, ಔಷಧ ಹಾಕ್ಬಿಟ್ಟು ಕಣ್ಣಿನ ಅಕ್ಷಿಪಟಲದ ಪರೀಕ್ಷೆ ಖಂಡಿತವಾಗ್ಲೂ ಮಾಡಿಸ್ಬೇಕು. ಓಕೆ ಸರ್. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ. ಅದೇ ಮಾಹಿತಿ ಎಲ್ಲ ಚೆನ್ನಾಗಿ ಹೇಳಿದೆ ಮೇಡಮ್. ನಾನು ವೀರಮಣ ಪಾಟೀಲ್ ಮೇಡಮ್. ಹೇಳ್ರಿ ವೀರಮಣ ಪಾಟೀಲ್. ಈಗ ಮೇಡಮ್, ಈಗ ಬಿಸಿಲಲ್ಲಿ ಜಾಸ್ತಿ ಬಿಸಿಲಲ್ಲಿ ಹೋದ್ರೆ ಸ್ವಲ್ಪ ಅದು ಅಕ್ಷಿ ಪಟ್ಲಕ್ಕೆ ಇದಾಗ್ತದಂತಾರಲ್ಲ ಮೇಡಮ್, ಅದು ಅಂದ್ರೆ ಅದು ಯಾವ ತರ ಅದೇನು ಸರಿನಾ ಹೇಗೆ ಅಂತ ಒಂದು ಕ್ವಶನ್ ನಮ್ಗೆ. ಸರ್, ಬಿಸಿಲಿಗೆ ಹೋಗೋದ್ರಿಂದ ಅಕ್ಷಿ ಪಟಲಕ್ಕೆ ತೊಂದರೆ ಆಗುದಿಲ್ಲ, ಬಟ್ ಸೂರ್ಯನ ಕಿರಣಗಳನ್ನ ಡೈರೆಕ್ಟ್ ಸೂರ್ಯನ್ನ ನಾವು ನೋಡಬಾರ್ದು. ಆತರ ನೋಡಿದ್ರೆ ಈಗ ಹೆಂಗ್ ಕೈಗೆಲ್ಲ ಸುಡುತ್ತಲ್ಲ, ಅದೇ ತರ ಅಕ್ಷಿ ಪಟಲದಲ್ಲಿ ತೂತು ತರ ಬೀಳ್ಬಹುದು, ಸುಡಬಹುದು. ಆಮೇಲೆ ಕೆಲವೊಬ್ರು ಯೋಗ ತಿರುತ್ತಲ್ಲ ಮೇಡಮ್, ಬೆಳಿಗ್ಗೆ ಅಗ್ದಿ ಇನ್ನೇನ್ ಸೂರ್ಯ ರೈಸ್ ಉಗಮ ಆಗ್ತಿರ್ತಲ್ಲ, ಅವಾಗ ನೋಡಿದ್ರೆ ಬೆಟರ್ ಅಂತ ಅನ್ನೋದಂತ ಹೇಳ್ತಾರಲ್ಲ ನಾವು, ಸರಿ ಅದ? ಹೌದು ಸರ್, ಅದ್ ಹೇಳ್ತಾರೆ. ಬಟ್ ಏನಾಗುತ್ತೆ, ನೀವು ಸೂರ್ಯೋದಯ ಆಗ್ಬೇಕಿದ್ರೆ ಅದು ಕಿರಣಗಳು ಬಹಳ ಸ್ಟ್ರಾಂಗ್ ಇರುವುದಿಲ್ಲ, ಆ ಸ್ಟೇಜ್ ಅಲ್ಲಿ ನೀವು ನೋಡಿದ್ರೆ ಅಡ್ಡಿಲ್ಲ. ಬಟ್ ನೀವು 6 ನೋಡೋ ಬದ್ಲಿ 8-9 ನೋಡಿದ್ರೆ ಅದು ಕಿರಣ ತುಂಬಾ ಸ್ಟ್ರಾಂಗ್ ಇರುತ್ತೆ, ಅವಾಗ ನೋಡಬಾರ್ದು ಅದು. ಆಮೇಲೆ ಇನ್ನೊಂದು ಕಣ್ ತೊಳೆದ್ರ ಬಗ್ಗೆ ಹೇಳಿದ್ರು ಮೇಡಮ್, ಕಣ್ಣು ಈಗ ಓಪನ್ ಮಾಡಿ ಈಗ ಅದ್ ನೀರ್ ಹಾಕುದು ಅದು ಅಂದ್ರೆ ನೀರ್ ಶುದ್ಧ ಇದ್ರೆ ಅಥವಾ ಕಣ್ಣು ಹಿಂಗ್ ರೆಪ್ಪೆ ಮುಚ್ಚಿ ಮಾಡ್ಕೊಳ್ಳೋದು ಬೆಟರ್ ಅದನ್ನ ಹಿಂಗ್ ಓಪನ್ ಮಾಡಿ ಹಾಕೊಂಡ್ರೆ ಬೆಟರ್ ಅಂತ ಹೇಂಗ ಮೇಡಮ್? ಸರ್, ಕಣ್ಣು ಮುಚ್ಚಿಬಿಟ್ಟು ಕ್ಲೀನ್ ಅಂದ್ರೆ ಸ್ವಚ್ಛ ನೀರಲ್ಲಿ, ತಂಪ್ ನೀರಲ್ಲಿ ಕಣ್ಣು ಜಸ್ಟ್ ತೊಳ್ಕೋಬೇಕು. ಕಣ್ಣು ಒಳಗೆಲ್ಲ ನೀರನ್ನು ಹಾಕಬಾರ್ದು. ಅದೇ ಅದೇ ಅದೇ ನೀರ್ ಆಯ್ತು, ಸೋಪ್ ಆಯ್ತು, ಶಾಂಪೂ ಆಯ್ತು, ಹಾಕಬಾರ್ದು. ಓಕೆ, ಥ್ಯಾಂಕ್ ಯು ಫಾರ್. ಓಕೆ ಸರ್, ಥ್ಯಾಂಕ್ ಯು. ಹಲೋ, ಹಲೋ, ನಮಸ್ತೆ, ಯಾರು ಮಾತಾಡೋದು? ಹಲೋ, ನಾವು ಅಶೋಕ್ ಪೂಜಾರ್ ಅಂತ ಮಾತಾಡೋದು. ಹಾ, ಪ್ರಶ್ನೆ ಕೇಳ್ರಿ. ನನ್ನ ಮಗಳದ ಒಂದು ಕಣ್ಣು ಇದು ಮೇಳಗಣ್ಣ ಇದೆ ರೀ ಮೇಡಮ್. ಹಾ ಸರ್. ಅದಕ್ಕ ಆಪರೇಷನ್ ಮಾಡಿದ್ರ ಮುಂದೆ ಮತ್ತೆ ಕಣ್ಣು ವೀಕ್ ಆಗಿ ನರ ವೀಕ್ ಆಗಿ ಅದು ಏನಾರ ಆಗ್ತೈತೆ ಪ್ರಾಬ್ಲಮ್? ನಿಮ್ಮ ಮಗಳಿಗೆ ವಯಸ್ಸೆಷ್ಟು ಸರ್? 18 ರೀ. 18 ಸರ್. ಜನರಲಿ ಕಣ್ಣಿನ ಬೆಳವಣಿಗೆ ಏನಿದೆ 7-8 ವಯಸ್ಸುವರೆಗೆ ಆಗುತ್ತೆ. ಅಷ್ಟರಲ್ಲಿ ಏನರ ಕಣ್ಣಿಗೆ ಚಶ್ಮಾ ನಂಬರ್ ಇತ್ತು ಅಥವಾ ಒಳಗೆ ಏನರ ತೊಂದರೆ ಇತ್ತು ಅಂದ್ರೆ ಆ ಕಣ್ಣು ಆಲ್ರೆಡಿ ವೀಕ್ ಇದ್ದು ಆ ಕಣ್ಣು ಮೆಳ್ಳಗಣ್ಣಾಗುತ್ತೆ. ಈಗ 18 ವಯಸ್ಸಿಗೆ ಮೆಳ್ಳಗಣ್ಣು ಆಲ್ರೆಡಿ ಅಂದ್ರೆ ಇದೆ ಅಂದ್ರೆ ಮುಂಚೆಯಿಂದ ಇದ್ದಿದ್ದು ಚಶ್ಮಾ ಹಾಕೊಳ್ಳೋದಿದ್ರು ನೀವು ಅದ್ ಬೇಕಿದ್ರೆ ಮೆಳ್ಳಗಣ್ಣು ನೋಡ್ಲಿಕ್ಕೆ ಸರಿ ಮಾಡಬಹುದು. ಹಾ, ಅದಕ್ಕೆ ಚಿಕಿತ್ಸೆ ಅವೈಲೇಬಲ್ ಇರುತ್ತೆ, ಅದಕ್ಕೆ ನಾವು ಸರ್ಜರಿ ಮಾಡಬಹುದು. ಬಟ್ ಕಣ್ಣಿಗೆ ಎಷ್ಟು ದೃಷ್ಟಿ ಇದೆ ಏನಿದೆ ಅದನ್ನ ನಾವು ಡೀಟೇಲ್ ಪರೀಕ್ಷೆ ಮಾಡೇ ಹೇಳ್ಬೋದು. -11 ಇದೆ ರೀ. ಅದ್ ನಾವು ನೋಡ್ಬಿಟ್ಟು ಅಕ್ಷಿಪಟಲ ಅಂದ್ರೆ ರೆಟಿನಾ ಹೆಂಗಿದೆ ನೋಡ್ಕೊಂಡು ಅದನ್ನ ನಾವು ಡಿಸೈಡ್ ಮಾಡ್ಬೇಕಾಗುತ್ತೆ. ಆಮೇಲೆ ಅದು ವಯಸ್ಸಾದಂಗ ನರ ವೀಕ್ ಆಗ್ತಾವಲ್ಲ ರೀ? ನರ ವೀಕ್ ಆಗೋ ಸಾಧ್ಯತೆ ಇದೆ ಸರ್, ಯಾಕಂದ್ರೆ -11 ನಂಬರ್ ಇದೆ ಅಂದ್ರಲ್ಲ. ಸೊ ಅಕ್ಷಿಪಟಲದಲ್ಲಿ ತೂತುಗಳಿರ್ಬೋದು, ವೀಕ್ ಪಾಯಿಂಟ್ ಇರ್ಬೋದು. ಸೊ ಇಂಥ ಕಂಡೀಷನ್ ಅಲ್ಲಿ ಖಂಡಿತವಾಗ್ಲೂ ಅಕ್ಷಿಪಟಲದ ತಪಾಸಣೆಯನ್ನು ನೀವು ಮಾಡಿಸ್ಕೋಬೇಕು. ಹೌದ್ರಿ, ಆಪರೇಷನ್ ಮಾಡಿಸ್ಲಿಲ್ಲ ಅಂದ್ರೆ ನಡೀತೈತಲ್ರಿ? ಸರ್ ಅದು ನಾವು ನೋಡ್ಬೇಕಾಗತ್ತೆ, ಪೇಷಂಟ್ ನೋಡಿ ನಾವು ಡಿಸೈಡ್ ಮಾಡ್ಬೇಕಾಗತ್ತೆ. ಓಕೆ ಸರ್, ಥ್ಯಾಂಕ್ ಯು. ಹಲೋ, ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ಕುಂದಾಪುರದಿಂದ ವಿಜಯ ಕುಮಾರ್ ಪ್ರಶ್ನೆ ರೀ. ಬೆಳಗಾವಿಯಲ್ಲಿ ನೀವೀಗ ಬೆಳಗಾವಿ ಇದ್ದೀವ್ರಿ? ಕುಂದಾನಗರಿ ಬೆಳಗಾವಿ ಅಂತ, ಕುಂದಾನಗರಿ ಬೆಳಗಾವಿ. ಪ್ರಶ್ನೆ ಕೇಳ್ರಿ. ಕಣ್ಣ ಬಹಳ ಉರಿತಾವ್ರಿ ಮೇಡಮ್, ಅವ್ರಿಗೆ ಒಂದ್ 15 ದಿವಸ ಆಯ್ತು ರೀ. ಅದು ಡಾಕ್ಟರ್ ತೋರಿಸಿದ್ವ್ರಿ, ಅದು ಡ್ರಾಪ್ಸ್ ಕೊಟ್ಟಿದ್ರು ಮೇಡಮ್ ಅವರು. ಹ್ಮ್, ಡ್ರಾಪ್ಸ್ ಕೊಟ್ಟಿದ್ರು, ಅದು ಒಂದೆರಡು ದಿವಸ ಕಡಿಮೆ ಆಯ್ತು ರೀ, ಮತ್ತೆ ಚಾಲು ಆಗಿತ್ತು ರೀ. ಅದು ಕಣ್ಣು ಉರಿಯುವುದು, ಕಣ್ಣಲ್ಲಿ ನೀರಿನ ಅಂಶ ಕಡಿಮೆ ಆಗುದು, ಇವೆಲ್ಲ ತೊಂದರೆಗಳು. ನೀವು ಒಂದ್ ವಾರ 10 ದಿವಸ ಡ್ರಾಪ್ಸ್ ಹಾಕಿದ್ರೆ ಆರಾಮಾಗುದಿಲ್ಲ ಸರ್. ಅದಕ್ಕೆ ಮೂರ್ ತಿಂಗಳು ಅಟ್ ಲೀಸ್ಟ್ ಕಣ್ಣಿಗೆ ಔಷಧಿ ಹಾಕ್ಬೇಕಾಗುತ್ತೆ. ಓಕೆ ಸರ್. ಹಲೋ, ಹಲೋ ಮೇಡಮ್, ನಾವು ಬಾಗಲಕೋಟ ಜಿಲ್ಲಾ ಬಿಳಗಿ ತಾಲೂಕಿಂದ ಮಾತಾಡುದು, ಸಿರಗುಪ್ಪಿಂದ. ತಮ್ಮ ಹೆಸರಮ್ಮ? ಸಕ್ಕುಬಾಯಿ ರೀ. ಸಕ್ಕುಬಾಯಿ, ಪ್ರಶ್ನೆ ಕೇಳ್ರಿ. ನಮ್ಮ ತಂಗಿ ರೀ ಕಣ್ಣ ಸಾಲಿಗೆ ಹೋಗ್ಕಾಳ್ರಿ, 16 ವರ್ಷ ಕೇಳಾಳ್ರಿ. ಆಕಿಗೆ ಸಾಲ್ಯಾಗ ಬೋರ್ಡ್ ಮೇಲೆ ನಕ್ಷರ್ನ ಕಾಣಂಗಿಲ್ಲ ಕೇಳ್ತಾಳ್ರಿ ವರ್ಷ. ಅದಕ್ಕೆ ಏನ್ ಮಾಡ್ಬೇಕ್ರಿ? ಅದು ದೂರದೃಷ್ಟಿ ಏನ್ ಕಾಣ್ತಾ ಇಲ್ವಲ್ಲಮ್ಮ, ಅದಕ್ಕೆ ಮಯೋಪಿಯಾ ಅಂತೀವ್ ನಾವು, ಶಾರ್ಟ್ ಸೈಟ್ ಅಂತ ಹೇಳ್ತೇವೆ. ಹತ್ತಿರದೆಲ್ಲ ಕಾಣ್ತದ ಹೌದಿಲ್ರಿ? ಕೈಯಾಗ ಕೈಯಾಗ ಪುಸ್ತಕ ಹಿಡ್ಕೊಂಡು ಓದ್ತಾರ, ಬೋರ್ಡ್ ಮೇಲೆ ಬರ್ದದ್ ಕಾಣುವುದಿಲ್ಲ. ಇದು ಚಶ್ಮಾ ನಂಬರ್ ಇರುತ್ತೆ ಅಮ್ಮ, ಕಣ್ಣಿಂದ ಪರೀಕ್ಷೆ ಮಾಡಿಸ್ಕೊಂಡು ಅದಕ್ಕೆ ಚಶ್ಮಾ ನಂಬರ್ ತಗೋಬೇಕಾಗತ್ತೆ. ಚಶ್ಮಾ ಕೊಟ್ಟಾರ್ರಿ ಅವ್ರಿ, ತೋರ್ಸಿದ್ದೀವ್ರಿ ನಾವು ಚಶ್ಮಾ ಕೊಟ್ಟಾರ್ರಿ. ಚಶ್ಮಾ ಹಾಕೊಂಡಾಗ ಒಂದ್ ಕಾಣ್ತದ್ರಿ, ಒಂದ್ ಕಾಣದೇ ಇಲ್ಲ ಕೇಳ್ತಾಳ್ರಿ. ಅದು ಚಶ್ಮಾ ರೂಢಿ ಆಗ್ಬೇಕು ಆಕಿಗೆ. ಚಶ್ಮಾ ರೂಢಿ ಆತು ಅಂದ್ರ ಕಾಣಿಸ್ತದ, ಇಲ್ಲ ಇನ್ನೊಂದ್ಸತಿ ಚಶ್ಮಾನು ತಗೊಂಡು ಡಾಕ್ಟರ್ ಹತ್ರ ಹೋಗ್ರಿ, ಕರೆಕ್ಟ್ ನಂಬರ್ ಪ್ರಕಾರ ಚಶ್ಮಾ ಆಗಿದೋ ಇಲ್ಲೋ ಚೆಕ್ ಮಾಡ್ತಾರೆ. ಹಲೋ, ಹಲೋ, ಹಲೋ, ಹಾ, ಬೇಗ ಪ್ರಶ್ನೆ ಕೇಳ್ಬೇಕು. ಹಲೋ, ಹೇಳ್ರಿ ಹೇಳ್ರಿ, ಬೇಗ ಟೈಮ್ ಆಗ್ಯದ. ಇವತ್ತಿನ ವಿಷಯದ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಯ್ತು. ಸರಿ ಸರಿ, ಇಷ್ಟೊತ್ತವರೆಗೂ ಮಾಹಿತಿ ಕೊಟ್ಟಾರೆ ಡಾಕ್ಟರ್, ಸಾಕಷ್ಟು ವಿವರವಾದ ಮಾಹಿತಿಯನ್ನು ಕೊಟ್ಟಾರ. ಸಮಯ ಆಗ್ತಾ ಬಂತು ಡಾಕ್ಟರ್ ವಿಶಾಲಾಕ್ಷಿ ಅವರೇ, ಇಷ್ಟೊತ್ತಿನವರೆಗೂ ತಾವು ಕಣ್ಣಿನ ಅಕ್ಷಿಪಟಲದ ಕಾಯಿಲೆಗಳು ಈ ಕುರಿತಂತೆ ಬಹಳ ವಿಸ್ತೃತವಾದ ಮಾಹಿತಿಯನ್ನು ಕೊಟ್ಟು ಕೇಳುಗರ ಹಲವಾರು ರೀತಿಯ ಪ್ರಶ್ನೆಗಳಿಗೆ ಬಹಳ ಸೂಕ್ತವಾಗಿ ಉತ್ತರವನ್ನು ನೀಡಿದಿರಿ. ಕೇಳುಗರೇ, ಅಕ್ಷಿಪಟಲದ ಕಾಯಿಲೆಗಳು ಈ ಕುರಿತಂಗೆ ಇವತ್ತು ಮಾಹಿತಿ ನೀಡಿದಂಥ ಡಾಕ್ಟರ್ ವಿಶಾಲಾಕ್ಷಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಡಾಕ್ಟರ್ ವಿಶಾಲಾಕ್ಷಿ ಅವರು ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಲಭ್ಯ ಇರ್ತಾರೆ SDM ವೈದ್ಯಕೀಯ ಆಸ್ಪತ್ರೆಯಲ್ಲಿ. ದೂರವಾಣಿ ಸಂಖ್ಯೆ 0836247740. ಆಸ್ಪತ್ರೆಯ ಯಾವುದೇ ವಿಚಾರಣೆಗಾಗಿ ಇರುವಂಥ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836247770 7180 0000 7180 0000. ಈ ವಾರದ ಪ್ರಶ್ನೆ, ಅಕ್ಷಿಪಟಲದ ಕಾಯಿಲೆಗಳ ಲಕ್ಷಣಗಳು ಏನು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಸಂಪೂರ್ಣ ವಿಳಾಸದೊಂದಿಗೆ ಕಳಿಸಬೇಕು. ವಿಳಾಸ ಪ್ರಾಂಶುಪಾಲರು, SDM ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 9. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕಾಗಿ ಪರಿಗಣಿಸಲಾಗ್ತದೆ. ಇನ್ನು ದಿನಾಂಕ 10/9/24 ಕೇಳಿದಂಥ ಪ್ರಶ್ನೆ, ವರ್ಷದಲ್ಲಿ ಜಗತ್ತಿನಾದ್ಯಂತ ಎಷ್ಟು ಲಕ್ಷ ಮಂದಿ ಆತ್ಮಹತ್ಯೆಯಿಂದ ಸಾಯುತ್ತಾರೆ ಅನ್ನೋದಾಗಿತ್ತು. ಸರಿಯಾದ ಉತ್ತರ, ವರ್ಷದಲ್ಲಿ ಜಗತ್ತಿನಾದ್ಯಂತ 7 ಲಕ್ಷ ಮಂದಿ ಆತ್ಮಹತ್ಯೆಯಿಂದ ಸಾಯುತ್ತಾರೆ. ಬಹುಮಾನವನ್ನು ಗಳಿಸಿದವರು ಚೈತ್ರಾ ಈರಣ್ಣ ಬೆಲ್ಲದ್, ದೊಡ್ಡ ದ್ಯಾಮವ್ವನಗುಡಿ ಹತ್ತಿರ ಹಿರೇಬಣ, ಹೊಸಕೋಟ್ ಹತ್ತಿರ ಲಕ್ಷ್ಮೇಶ್ವರ್. ಚೈತ್ರಾ ಅವರಿಗೆ ಅಭಿನಂದನೆಗಳು. ನಿಮಗೆ ಒಂದು ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳಿಸಲಾಗ್ತದೆ. ಕೇಳುಗರೆ, ಮುಂದಿನ ವಾರದ ವಿಷಯ ವಕ್ರದಂತ. ಈ ವಿಷಯದ ಬಗ್ಗೆ ಮಾತನಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವವರು ಡಾಕ್ಟರ್ ಶಶಿಕುಮಾರ್ ಅವರು. ಇವತ್ತಿನ SDM ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ವಿಶಾಲಾಕ್ಷಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಪ್ರಶ್ನೆ ಕೇಳಿದ ನಮ್ಮ ಎಲ್ಲ ಕೇಳುಗರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.